ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ ನಿರೀಕ್ಷಿತ, ಕೆಲವೊಮ್ಮೆ ಗುಡುಗು ಸಹಿತ ಮಳೆಯಾಗಬಹುದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನರ ಸಮಸ್ಯೆ ಪರಿಹಾರಕ್ಕೆ ವಿಧಾನಮಂಡಲಗಳು ವೇದಿಕೆಯಾಗಬೇಕು, ಲೋಕಸಭಾ ಸ್ವೀಕರ್ ಓಂ ಬಿರ್ಲಾ. ರಾಜ್ಯ ವಿಧಾನಮಂಡಲ ಅಧಿವೇಶನ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ವರದಿ ನಂತರ ಮೀಸಲಾತಿ ಹೆಚ್ಚಳ ನಿರ್ಧಾರಕ್ಕೆ ಸೂಕ್ತ ಕ್ರಮ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಕೇಳಿದ್ರೆ ಸಮಯ 6:51 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಕೇಳಿ ಕಾರ್ಯಕ್ರಮ ನಾರಿ ದಾರಿ. ಕೇಳುಗರೆ, ಇವತ್ತು ಮಡಿಕೇರಿ ತಾಲೂಕು ಬೆಟ್ಟತ್ತೂರು ಗ್ರಾಮದ ಕಡ್ಯಾದ ಇಂದಿರಾ ಮಹೇಶ್ ಅವರ ಜೊತೆಗೆ ಮಾತನಾಡ್ತಿದ್ದೀವಿ. ಇಂದಿರಾ ಅವರು ಕೃಷಿಯಲ್ಲಿ ಆಸಕ್ತಿಯಿಂದ ಸಾಕ್ತಿದ್ದಾರೆ, ಬೇರೆ ಉದ್ಯೋಗವನ್ನು ಮಾಡ್ತಿದ್ದಾರೆ. ಅವರ ಪರಿಚಯ ಮಾಡಿಕೊಡ್ತಾ ಅವರ ಕೃಷಿ ಹೇಗೆ ಸಾಗಿದೆ, ಅವರು ಏನಂತಾರೆ ಅನ್ನೋದನ್ನ ಇವತ್ತು ಆಲಿಸ್ಕೊಳ್ಬಹುದು. ನಮಸ್ಕಾರ ಅಮ್ಮ. ನಮಸ್ತೆ ಸರ್. ಏನು ಓದಿರೋದು ತಾವು? ಬಿಎ ಓದಿದೀನಿ ಸರ್. ತವರು ಮನೆ ನಾಟವಣ್ಣ ಮನೆ ನಾಪೋಪಿನ ಕಿಂದಡ ಗ್ರಾಮದಲ್ಲಿ. ತಂದೆ ಪೊಲೀಸ್ ವೃತ್ತಿಯಲ್ಲಿದ್ದರಿಂದ ನನ್ನ ಹುಟ್ಟೂರು ಎಲ್ಲ ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ಆಯ್ತು ಸರ್. ನನ್ನ ವಿದ್ಯಾಭ್ಯಾಸ ಶೃಂಗೇರಿ, ಚಿಕ್ಕಮಗಳೂರು, ಮೂಡಿಗೆರೆ, ಕೊಪ್ಪ, ತರೀಕೆರೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ಆಯ್ತು ಸರ್. ಅಲ್ಲಿಂದ ಬಿಎ ಪದವಿ ಆದ ನಂತರ ನನಗೆ ಬೆಟ್ಟತ್ತೂರು ಗ್ರಾಮದ ಕಡೆದ ಮಹೇಶ್ವರಿಗೆ ಮದುವೆ ಮಾಡಿಕೊಟ್ಟರು ಸರ್. ಅವರು ಮಾದಾಪುರದ ಕಾಫಿ ಪ್ಲಾಂಟೇಶನ್ ಅಲ್ಲಿ ಆಫೀಸ್ ಮ್ಯಾನೇಜರ್ ಆಗಿ 30 ವರ್ಷ ಸೇವೆ ಸಲ್ಲಿಸ್ತಾ ಇದ್ದಾರೆ ಸರ್. ನಾನು 25 ವರ್ಷ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿದ್ದೀನಿ ಸರ್. ಒಂದೇ ಕಡೆಗೆ ಇಬ್ರು ಕೆಲಸ ಮಾಡ್ತಾ ಇದ್ದೀರಾ? ಒಂದೇ ಕಡೆ ಸರ್. ನಂಗೆ ಮದುವೆ ಆದ್ಮೇಲೆ ಅಲ್ಲಿ ಜಾಬ್ ಆಯ್ತು ಸರ್. ಎರಡು ಜನ ಮಕ್ಕಳು ಸರ್, ಮಗ ಮತ್ತು ಮಗಳು. ಮಗ ಫುಡ್ ನ್ಯೂಟ್ರಿಷನ್ ಅಲ್ಲಿ MSc ಮಾಡಿ ಈಗ 1 ವರ್ಷ ಕೆಲಸ ಮಾಡ್ತೀನಿ ಸರ್. ಮಗಳು ಈಗ 3rd year ಇಂಜಿನಿಯರ್ ಮಾಡ್ತಿದ್ದಾರೆ ಸರ್. ಓಹೋ, ಅವ್ರಿಗೂ ಕೃಷಿ ಆಸಕ್ತಿ ಇರಲೇಬೇಕು ಅಲ್ವಾ? ಮಗ ಬಂದಾಗ ಮಾಡ್ತೇನೆ ಸರ್ ಸ್ವಲ್ಪ ಸ್ವಲ್ಪ. ಅವರಿಗೆ ಇಷ್ಟು ದಿವಸ ವಿದ್ಯಾಭ್ಯಾಸನೇ ಆಯ್ತು ಸರ್. ಈಗ 1 ವರ್ಷದಿಂದ ವರ್ಕ್ ಮಾಡಿಸೋದ್ರಿಂದ ರಜಾ ಸಿಕ್ಕಿದ ಟೈಮಲ್ಲೆಲ್ಲ ಕೆಲಸ ಮಾಡ್ತಾರೆ ಸರ್. ಹೌದು. ವಾಸ ಎಲ್ಲಿರ್ತೀರಿ? ಪಾದಪುರ ಕ್ವಾರ್ಟರ್ಸ್ ಕೊಟ್ಟಿದೆ ಸರ್, ಅಲ್ಲಿ ವಾಸ ಇರ್ತೀವಿ. ಶನಿವಾರ ಮತ್ತು ಭಾನುವಾರ ರಜೆ ಇದ್ದುದರಿಂದ ನಾವು ಬೆಟ್ಟತ್ತೂರು ಗ್ರಾಮಕ್ಕೆ ಹೋಗಿ ಅಲ್ಲಿ ಕೃಷಿಯಲ್ಲಿ ತೊಡಗಿಸ್ಕೊಂತೀವಿ ಸರ್. ಮಾದಾಪುರದಿಂದ ಬೆಟ್ಟತ್ತೂರು ಎಷ್ಟು ದೂರ ಆಗ್ತದೆ? ಅಂದಾಜು 40 ಕಿಲೋಮೀಟರ್ ಸರ್ ಎಲ್ಲಾಗಿ. ಮಾದಾಪುರದಿಂದ ಬೆಟ್ಟತ್ತೂರಿಗೆ ನೀವು ಬಿಡುವು ಸಿಕ್ಕಾಗೆಲ್ಲ ಹೋಗಿ ತೋಟದ ನಿರ್ವಹಣೆಯನ್ನು ಮಾಡ್ತಾ ಇದೀರಿ ಅಲ್ವಾ? ಮಾಡ್ತಿದೀವಿ ಸರ್. ಅಲ್ಲಿ ಎಷ್ಟು ಎಕರೆ ತೋಟ ಇದೆ? 7.5 ಎಕರೆ ಕಾಫಿ ತೋಟ ಇದೆ ಸರ್. ಗದ್ದೆ ಸ್ವಲ್ಪ ಇದೆ, ತುಂಬಾ ಏನಿಲ್ಲ, ಒಂದು 1/2 ಎಕರೆ ಒಳಗೆ ಇದೆ ಸರ್. ಓಹೋ. ನಾವು ಗದ್ದೆ ಮಾಡ್ತಿಲ್ಲ, ಗದ್ದೆಗೆ ಬಾಳೆ ಕಾಫಿ ಗಿಡ ಎಲ್ಲ ಹಾಕಿದೀವಿ ಸರ್. ಎಷ್ಟೋ ಜನ ಉದ್ಯೋಗದಲ್ಲಿ ತೊಡಗಿಸಿಕೊಂಡಾಗ ಈ ಕಡೆ ಕೃಷಿದು ಹೊರೆ ಆಗ್ತದೆ ಅಂತ ಅನ್ಕೊಂಡು ಕೈ ಬಿಟ್ಟು ಬಿಡ್ತಾರೆ ಅಥವಾ ಬೇರೆಯವರಿಗೆ ಗುತ್ತಿಗೆ ಕೊಡ್ತಾರೆ, ನೀವು ಹೇಗೆ ನಿಭಾಯಿಸೋದ್ರಿ ಹೇಳಿ? ನಾವು ಇರುವ ಕ್ವಾರ್ಟರ್ಸ್ ಸರ್, ನಮ್ಮ ಸುತ್ತಮುತ್ತ ಇರೋದೆಲ್ಲ ಕಾಫಿ ತೋಟ ಸರ್. ಅಲ್ಲಿಗೆ ಬರುವ ಕಾರ್ಮಿಕರು ಅವ್ರು ಕೆಲಸ ಎಲ್ಲ ಮಾಡ್ತಾರೆ, ನನಗೊಂಥರ ಇವ್ರು ಯಾವ ರೀತಿ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ಒಂಥರ ಆಸಕ್ತಿ ಮೂಡಿ ಅವ್ರ ಕೈಯಿಂದನೂ ಸರ್ ನಾನು ಕೇಳ್ಕೊಂತಿದ್ದೆ, ನೀವು ಯಾವ ರೀತಿ ಮಾಡ್ತೀರಾ, ಯಾವ ರೀತಿ ತೆಗಿತೀರಾ, ನಂಗೆ ಸ್ವಲ್ಪ ಹೇಳ್ಕೊಡಿ, ಕೇಳ್ಕೊಂತಿದ್ದೆ, ನೋಡ್ಕೊಂಡು ಸರ್ ನಾನು ಕೆಲಸ ಕಲ್ತಿದ್ದೆ ಸರ್. 20-25 ವರ್ಷದ ಅನುಭವ ಇರೋ ಕಾರ್ಮಿಕರನ್ನೇ ನಮ್ಮ ಬೆಟ್ಟತ್ತೂರು ಗ್ರಾಮಕ್ಕೆ ನಾವು ಇಲ್ಲಿಂದನೇ ಜನ ಕರ್ಕೊಂಡು ಹೋಗಿ ಕೆಲಸ ನಿರ್ವಹಣೆ ಮಾಡ್ತಿದ್ದೆ ಸರ್. ಅವರು ಕಾಫಿ ಗುಂಡಿನ ಸರ್ ಯಾವ ರೀತಿ ಎಷ್ಟು ಅಡಿಗೆ ತೆಗಿತಾರೆ ಅದೆಲ್ಲ ನೋಡ್ಕೊಂಡು ಅವರೊಟ್ಟಿಗೆ ನಾವು ಸರ್ ಇರ್ತೀವಿ. ಹೆಮ್ಮೆ ಅನ್ಸುತ್ತೆ ಸರ್, ನಮ್ಮ ಕಾರ್ಮಿಕ ಕರ್ಕೊಂಡು ಕೆಲಸ ಮಾಡ್ತೀವಿ, ನಾವು ಇಂಥದ್ ಮಾಡಿ ಇಂಥದ್ ಮಾಡಬೇಡಿ ಅಂತ ನಾವು ಹೇಳ್ತಿರ್ಲಿಲ್ಲ ಸರ್. ಅವರೇ ನಮಗೆ ಕೆಲಸ ಹೇಳಿ ಕೊಡ್ತಿದ್ರು ಸರ್, ಅವರೇ ಸ್ವಂತ ಅನುಭವದಿಂದ ನಮ್ಮ ತೋಟ ನಿರ್ವಹಣೆ ಅವರೇ ಮಾಡ್ತಿದ್ರು ಅಂತ ಹೇಳ್ಬೋದು. ಎಷ್ಟೋ ಜನ ವಿಜ್ಞಾನಿಗಳು ಮಾಡೋದ್ಕಿಂತ ಇನ್ನೂ ಉತ್ತಮವಾದ ಕೆಲಸವನ್ನ ಸಾಧಾ ಕಾರ್ಮಿಕರು ಅಥವಾ ಜಮೀನಲ್ಲಿ ಅಥವಾ ಫೀಲ್ಡ್ ಲೆವೆಲ್ ಅಲ್ಲಿ ಕೆಲಸ ಮಾಡುವ ಜನ ಮಾಡಿರೋದಿದೆ. ನೀವು ಅನುಭವಿ ವ್ಯಕ್ತಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಂದ ಕೆಲಸ ಮಾಡಿಸ್ತಾ ಅವರಿಂದ ಕಲಿತು ನೀವು ತೊಡಸ್ಕೊಂಡು ಚೆನ್ನಾಗಿ ಕಾಫಿ ತೋಟದ ನಿರ್ವಹಣೆಯಲ್ಲಿ ಭಾಗಿಯಾಗಿದ್ರಿ. ಭಾಗಿಯಾಗಿದ್ದೀವಿ ಸರ್. ನಮ್ಮ ತೋಟಕ್ಕೆ ಬೇಕಾಗಿರುವಂತಹ ಕಾಫಿ ಗಿಡಗಳನ್ನು ಸ್ವತಃ ನಾನೇ ನಿರ್ಮಿಸಿ ಮಾಡಿರೋ ಸರ್. ತೋಟದಲ್ಲಿ ಇರುವಂತಹ ನಿಂಬೆ, ಮೂಸಂಬಿ, ಬಟುಫುಟು, ತೆಂಗಿನ ಗಿಡ, ಕಹಿ ಹುಳಿ, ಹಲಸಿನ ಗಿಡ, ಸೇಬು, ಸೀಬೆ, ಕಹಿಬೇವು, ಕರಿಬೇವು, ಇಲ್ಲೆದೆಲೆ, ದಾಳಿಂಬೆ, ಮಾವಿನ ಗಿಡ ಇದೆಲ್ಲ ನಾನೇ ಸ್ವತಃ ಬೀಜದಿಂದ ಸಹಿಸಿ ನಾನೇ ಗಿಡ ಮಾಡಿ ಬೆಟ್ಟತ್ತೂರು ಗ್ರಾಮದ ತೋಟಕ್ಕೆ ನಾವೇ ಹಾಕಿರೋದು ಸರ್. ಹೇಗೆ ಹೇಗೆ ಅವನ್ನೆಲ್ಲ ಬೆಳೆಸಿದ್ರಿ, ಎಷ್ಟು ವರ್ಷಗಳ ಕಾಲ ಆ ಸಮಯವನ್ನ ತೆಗೆದುಕೊಂಡಿದ್ರಿ? ವರ್ಷದಿಂದ ಕಾಫಿ ತೋಟ ನಿರ್ವಹಣೆ ಮಾಡ್ತಿರೋ ಸರ್ ವರ್ಷದಿಂದ. ಅದಕ್ಕಿಂತ ಮುಂಚೆ ಸಣ್ಣ ಮಕ್ಕಳು ಇದ್ದರಿಂದ ನನಗೆ ಅದ್ರ ಬಗ್ಗೆ ಆಸಕ್ತಿನೂ ಇರ್ಲಿಲ್ಲ ಸರ್. ಆಮೇಲೆ ನಾನು ಮದುವೆದ ಮೊದಲು ಒಂದು ಯಾರೋ ಒಬ್ರು ಬಟ್ಟೆ ಸಿಟ್ಟುಕೊಟ್ಟಿದ್ರು ದೊಡ್ಡ ಗಾತ್ರದ, ಅದನ್ನೊಂದು ಅರ್ಧ ಕೆಜಿ ಮೇಲೆ ಹಾಕಿತ್ತು. ಆ ಹಣ್ಣನ್ನ ಒಂದು ಪಾಲಿಥೀನ್ ಚೀಲದಲ್ಲಿ ಹಾಕಿಟ್ಟು ಅದು ಗಿಡ ಬಂದ ಮೇಲೆ ನಮ್ಮ ಮಾದಪುರ ಎಸ್ಟೇಟ್ ನಲ್ಲಿ ಅದನ್ನು ನೆಟ್ಟೆ ಸರ್. ಅದು ಈಗ 25 ವರ್ಷದ ಗಿಡ, ಅದು ತುಂಬಾ ವರ್ಷ ಸಾಧಾರಣ 1000 1500 ಕಾಯಿ ಆಗತ್ತೆ ಸರ್. ಅದನ್ನ ಬಂದ ನೆಂಟುಗಳಿಗೂ ಕೊಡ್ತೀನಿ, ಪ್ರತಿಯೊಬ್ಬರಿಗೂ ಹಂಚುತ್ತೀನಿ, ಇದನ್ನ ಬೀಜ ಮಾಡ್ಕೊಳ್ಳಿ ಅಂತಾನು ಹೇಳ್ತೀನಿ ಸರ್. ನಾನು ಅದೇ ಬೀಜದಿಂದ ನಾನು ನಮ್ಮ ಬೆಟ್ಟತ್ತೂರು ಗ್ರಾಮಕ್ಕೆ ಒಂದು 25 ಗಿಡ ನೆಟ್ಟಿದ್ದೀನಿ ಸರ್. ಈಗ 4 ವರ್ಷದ ಹಿಂದೆ ಒಂದು 5 ಗಿಡ ನೆಟ್ಟಿದ್ದೆ, ಅದರಲ್ಲಿ ಈ ವರ್ಷದಿಂದ ಫಸಲು ಬಿಟ್ಟಿದೆ ಸರ್. ನೋಡಿ, ಕ್ರಯಕ್ಕೆ ತಂದಂತ ಮಾವಿನ ಹಣ್ಣು ಸರ್, ಅದು ಒಳ್ಳೆ ಬಹಳ ರುಚಿಯಾಗಿತ್ತು. ಅದು ಒಂದು ಹಣ್ಣು ಸಹ ಪಾಲಿಥೀನ್ ಚೀಲದಲ್ಲಿ ನೆಟ್ಟುಬಿಟ್ಟು ನನ್ನ ತಾಯಿ ಮನೆಗೆ ಒಂದು ಕೊಟ್ಟೆ ಸರ್. ಅವರು ಕೂಡಿಗಳಿದ್ದಾರೆ, ಆ ಊರಿಗೆ ಕೊಟ್ಟ, ಈಗ 16 ವರ್ಷ ಆಯ್ತು ಸರ್ ಅದನ್ನ ನೆಟ್ಟು. ಅದನ್ನು ಸಹ ಒಳ್ಳೆ ಮಾವಿನ ಹಣ್ಣು ಬರ್ತಿದ್ವಿ ಸರ್. ಆಗ ನನಗೊಂದು ಖುಷಿ ಆಗತ್ತೆ ಸರ್, ನಾನು ನೆಟ್ಟು ಕೊಟ್ಟ ಗಿಡದಿಂದ ನಾವು ಮಾವಿನ ಹಣ್ಣು ತಿಂತಿದೀನಿ ಅಂತ ಹೇಳಿ ಒಂದು ಖುಷಿ ಆಗತ್ತೆ ಸರ್ ನನಗೆ. ಅದು ನೀವೇ ಬೆಳೆಸಿ ನೀವೇ ಹಾಕಿ ಆಮೇಲೆ ನೀವೇ ಹಣ್ಣನ್ನ ತಿನ್ನೋದಿದೆಯಲ್ಲ, ಅದೊಂದು ಯೋಗ. ಅದಷ್ಟು ಖುಷಿ ತಂದುಕೊಳ್ಳೋ ವಿಷಯ ಯಾವ್ದಿಲ್ಲ ಸರ್. ನಿಜ ನಿಜ ನಿಜ. ನಾವು ಎಷ್ಟೋ ಸಾರಿ ಹಣ್ಣುಗಳನ್ನ ಅಥವಾ ಪದಾರ್ಥಗಳನ್ನ ತಿಂದು ಹಾಗೆ ಎಸ್ತ್ ಬಿಡೋದಿದೆ, ಆದ್ರೆ ಇದನ್ನ ಯಾಕೆ ನಾವು ಬೆಳೆಸಕ್ಕಾಗಲ್ಲ ಅಂತ ಅನ್ಕೊಂಡು ಯೋಚಿಸಿ ಕಾರ್ಯಪ್ರವೃತ್ತರಾಗಿ ನೀವು ಆ ಕೆಲಸದಲ್ಲಿ ಒಂಥರ ಸಂತೋಷ ಕಾಣ್ತದ್ರಿ, ಮತ್ತೆ ಬೇರೆಯವರಿಗೂ ಹೇಳ್ತಾ ಇರ್ತೀರಿ, ಸಸಿಗಳನ್ನ ಕೊಡ್ತಾ ಇರ್ತೀರಿ, ಒಳ್ಳೇದೇ. ಮತ್ತೆ ನಿಮ್ಮ ಸಂದರ್ಶನದಲ್ಲಿ ಬರುವಂತಹ ಪ್ರಗತಿಪರ ರೈತರು ಮತ್ತೆ ಅನುಭವಿ ರೈತರಿಂದ ಅವರು ಮಾಹಿತಿ ಕೊಡ್ತಾರೆ ಸರ್, ಅದನ್ನು ಸಹ ಕೇಳ್ಕೊಂಡು ನಂಗೊಂದು ಖುಷಿ ಆಗುತ್ತೆ ಸರ್. ನಾನು ಅದೇ ರೀತಿ ಮಾಡ್ಬೇಕು ಇಡಬೇಕು ಅಂತ ತುಂಬಾ ಖುಷಿ ಆಗ್ತಾ ಇರ್ತದೆ ಸರ್, ಆಸಕ್ತಿ ಮೂಡ್ತಾ ಇರ್ತದೆ ಸರ್ ನನಗೆ. ಹೌದು, ನೇರ ಪ್ರಸಾರದಲ್ಲಿ ನೀವು ಸಂಪರ್ಕ ಮಾಡಿದ್ದು ನಮಗೂ ಸಂತೋಷ ನೀಡಿತು. ಆಮೇಲೆ ನೀವು ಮಾತಾಡುವ ಸಣ್ಣ ಸಣ್ಣ ವಿಷಯ ಆದ್ರೂ ಬೇರೆಯವರಿಗೂ ಹೀಗೂ ಮಾಡ್ತದ್ರಲ್ಲ, ನಾವ್ಯಾಕೆ ಕಮ್ಮಿ ಇರ್ಬೇಕು ಅನ್ಕೊಂಡು ಅವ್ರಿಗೂ ಉತ್ತೇಜನ ನೀಡ್ತವೆ. ಹೌದು ಸರ್, ನಾನು ಇಲ್ಲಿಗೆ ಹಣ್ಣಿನ ಬೀಜಗಳನ್ನ ಹಾಕಿದ್ದು ನೋಡಿ, ನಾವು ಇರುವ ಪಾರ್ಟಿನ ಪಕ್ಕದಲ್ಲಿ ಒಂದು 3 ಕಾರ್ಮಿಕರ ಕುಟುಂಬ ಇದೆ ಸರ್. ಅವರು ಸಹ ಹೂವಿನ ಕುಂಡಗಳಲ್ಲಿ ಕಿತ್ತಳೆ ಬೀಜ ಆಗಲಿ ಎಂತ ಒಂದು ತಂದು ಹಾಕ್ತಾರೆ ಸರ್. ಅದನ್ನ ಈಗ ನಮ್ಮ ಮಾದಪುರದ ಎಸ್ಟೇಟಲ್ಲಿ ಅವರೆಲ್ಲ ನೆಡ್ತಾ ಇದಾರೆ. ಈ ತರ ನೀವು ಒಂದು ಬಟರ್ ಫ್ರೂಟ್ ಹೇಳಿದ್ರಿ, ಮಾವು ಹೇಳಿದ್ರಿ, ಸಿಲ್ವರ್ ಅನ್ನು ಬೆಳೆಸಿದೀನಿ ಅಂತ ಹೇಳ್ತಾ ಇದ್ರಿ, ಇನ್ನ ಬೇರೆ ಬೇರೆ ಯಾವ್ಯಾವ ಗಿಡ ಮರಗಳನ್ನ ಬೆಳೆಸಿದ್ರಿ ಸ್ವತಃ ಹೇಳಿ. ಆದ್ರೆ ನಿಂಬೆ ಗಿಡ ಹಾಕಿದ್ ಸರ್, ಮೂಸಂಬಿ ಗಿಡ ನೆಟ್ಟಿದೀನಿ, ಸಪೋಟ ಗಿಡ ಅದು ದುಡ್ಡು ಕೊಟ್ಟೆ ತಕ ಬಂದಿತ್ತು, ಅದ್ರ ಬಗ್ಗೆ ನಂಗೆ ಮಾಹಿತಿ ಅಷ್ಟು ಸರಿಯಾಗಿ ಗೊತ್ತಿರ್ಲಿಲ್ಲ ಸರ್. ತೆಂಗಿನ ಗಿಡ ಅದು ಸಹ ನಾನು ತೆಂಗಿನ ಸಿಪ್ಪೆಕಾಯಿ ತಂದು ಬಿಟ್ಟು ಅದನ್ನ ಮರಳಿನಲ್ಲಿ ಹಾಕಿ ಅದನ್ನ ಮೊಳಕೆ ಬರ್ಸಿ 7 ಗಿಡ ಮಾಡಿದೀನಿ ಸರ್. ಹಲಸಿನ ಗಿಡ ಒಂದು 6 ನೆಟ್ಟಿದೀನಿ ಸರ್. ಸೇಬು ಗಿಡ ಈ ವರ್ಷ 2 ನೆಟ್ಟಿದೀನಿ ಸರ್. ನಿಮ್ಮ ಸಂದರ್ಶನದಲ್ಲಿ ಯಾರೋ ಹೇಳಿದ್ನ ಕೇಳ್ಬಿಟ್ಟು ಈ ಸತಿ ಬೀಜ ಹಾಕಿ ಅದನ್ನ 2 ಗಿಡ ಮಾಡ್ಕೊಂಡಿದ್ದೀನಿ ಸರ್. ಚಂದ್ರ ಸೀಬೆ ಅಂತ ಹೇಳಿ ಸರ್, ಅದನ್ನ 4 ಗಿಡ ನೆಟ್ಟಿದೀನಿ. ಕಹಿಬೇವು ವಿದೇಶ ಮನೆಗೆ ಹೋದಾಗ ಅದು ಮರ ಇತ್ತು ಸರ್, 4 ಬೀಜ ಬಿದ್ದಿತ್ತು, ಅದನ್ನ ತೆಕ್ಕೊಂಡು ಬಂದು ನಾನು ಬೀಜ ಹಾಕಿ 2 ಗಿಡ ನೆಟ್ಟಿದ್ದೀನಿ ಸರ್. 4 ತರದ ವಿಳ್ಳೆದೆಲೆ ಇದೆ ಸರ್. ದಾಳಿಂಬೆ ಗಿಡ ನೆಟ್ಟಿದೀನಿ, ಮಾವಿನ ಗಿಡ 8 ಗಿಡ ನೆಟ್ಟಿದ್ದೀನಿ ಸರ್. ಸರ್ ಒಂದು 7-8 ಮಾವಿನ ಗಿಡ ನೆಟ್ಟಿದ್ದೀನಿ ಸರ್, ಅದರಲ್ಲಿ ಫಸ್ಟ್ ಬಿಡ್ತಾ ಉಂಟು. 7.5 ಎಕರೆ ತೋಟ ಇರೋದ್ರಿಂದ ಏನೆಲ್ಲ ಹಾಕ್ಲಿಕ್ಕೆ ಜಾಗ ಇದೆ ಅಲ್ವಾ? ಜಾಗ ಇದೆ ಸರ್, ಅಂದ್ರೆ ಎಲ್ಲ ಬೇಕು, ನಾವು ತಿನ್ನದಿದ್ರು ನಮ್ಮ ಮುಂದಿನ ಪೀಳಿಗೆಗಾದ ಆಗತ್ತೆ ಇದ್ರಿಂದ ಸರ್ ನಾವು ಹಾಕಿದೀನಿ ಸರ್. ಹೌದು, ಕಾಳಜಿ ತೆಗೆದುಕೊಂಡ್ರೆ ನಿಮ್ಮ ಅವಧಿಯಲ್ಲೇ ಹಣ್ಣುಗಳನ್ನ ತಿಂದು ಇನ್ನು ಮುಂದಿನ ಪೀಳಿಗೆಗೂ ಅವುಗಳನ್ನ ಉಳಿಸಿ ಹೋಗ್ಬೋದು. ಈಗ ನಾವು ನೆಟ್ಟಗಿಡದ್ರೆ ಬಸ್ಬಿಡ್ತೀನಿ, ಹಲಸಿನ ಹಣ್ಣು ತಿಂದೀನಿ. ನಿಜ, ಮಾವು ಅಷ್ಟೇ, 4-6 ವರ್ಷಗಳಲ್ಲಿ ಮಾವು ಬಂದ್ಬಿಡುತ್ತೆ. ಇನ್ನು ಬೇರೆ ಬೇರೆ ಮಾವು ಬರುತ್ತೆ ಸರ್. ಈಗ ಕಸಿ ಕಟ್ಟಕ್ಕೆ ಕಲ್ತೀನಿ ಸರ್, ದಾಸವಾಳ ಗಿಡನೇ 1-2 ಕಸಿ ಕಟ್ಟಿ ಕಲ್ತೀನಿ ಸರ್. ಇನ್ನು ಮುಂದೆ ಹಣ್ಣಿನ ಗಿಡಗಳನ್ನ ಕಸಿ ಕಟ್ಟಬೇಕಂತ ಯೋಚನೆ ಮಾಡ್ಕೊಂಡಿದೀನಿ ಸರ್. 7.5 ಎಕರೆಯಲ್ಲಿ ಕಾಫಿ, ಕಾಳುಮೆಣಸು ಮತ್ತೆ ತೆಂಗು, ಮಾವು ಎಲ್ಲ ಹಾಕಿದ್ವಿ ಸರ್. ಕಾಳುಮೆಣಸು ಈಗ ಒಂದು 3 ವರ್ಷದಿಂದ ಸಿಲ್ವರ್ ಗಿಡಗಳಿಗೆ ಹಾಕ್ತಿದೀವಿ ಸರ್. ಕಾಫಿ ಅರೇಬಿಕಾನ, ರೋಬಸ್ಟನ? ರೋಬಸ್ಟ ಪೆರಡಿನ ಉಂಟು ಸರ್. ಆಮೇಲೆ 3x6 ಸ್ವಲ್ಪ ಹಾಕಿದ್ವಿ ಸರ್. ಆಮೇಲೆ ಚಂದ್ರಗಿರಿ ಹಾಕಿದ್ವಿ ಸರ್, ಕಟುವ ಹಾಕಿದ್ವಿ ಸರ್, ಮತ್ತೆ ನಂಬರ್ 6 ಅದು 7 ಹಾಕಿದ್ವಿ ಸರ್. ಈಗ ಹೊಸದಾಗಿ ರೋಬಸ್ಟ ತಳಿ ಬಂದುಂಟಲ್ಲ ಸರ್, ಡಾರ್ಕ್ ಒನ್, ಅದೊಂದು 300 ಗಿಡ ಹಾಕಿದ್ವಿ ಸರ್. ಈಗ 2 ವರ್ಷ ಆಯ್ತು ಸರ್ ಅದು ಹಾಕಿ. ಅಂದ್ರೆ ಕುತೂಹಲಕ್ಕೆ ಬೇರೆ ಬೇರೆ ತಳಿಗಳನ್ನ ಹಾಕೊಂಡಿದ್ರೆ? ಕುತೂಹಲಕ್ಕೆ ಎಲ್ಲಾ ರೀತಿಯ ಜಾತಿ ಇರ್ಲಿ ಅಂತ ಹೇಳ್ಬಿಟ್ಟು ಹಾಕಿದ್ವಿ ಸರ್. ಹಾಗೆ ಹಾಗೆ, ಎಲ್ಲದ ಫಸಲು ಕೊಡ್ತಾ ಇರ್ಬೇಕಲ್ವಾ? ನಾವು ಒಂದೇ ಸತಿ ಕಾಫಿ ತೋಟ ನಿರ್ವಹಣೆ ಮಾಡಲಿಲ್ಲ ಸರ್, ಯಾಕೆಂದ್ರೆ ನಾವು ಇಲ್ಲಿ ಕೆಲಸದಲ್ಲಿ ಇದರಿಂದ ಮತ್ತೆ ನಮಗೆ ಸಮಯದ ಅಭಾವ ಇದ್ದಿದ್ದರಿಂದ ನಾವು ಹಂತ ಹಂತವಾಗಿ ತೋಟ ಮಾಡ್ಕೊಬಂದು ಸರ್. ವರ್ಷದಿಂದ ವರ್ಷಕ್ಕೆ ಸ್ವಲ್ಪನೇ ತೋಟ, ಒಂದೂವರೆ ಎಕರೆ ಎರಡು ಎಕರೆ ಈ ರೀತಿಯಲ್ಲಿ ನಾವು ತೋಟ ಮಾಡ್ಕೊಬಂದು. ಎಷ್ಟು ಕಾಫಿ ಚೀಲ ನಿಮ್ಗೆ ಸಿಗ್ತಾ ಇದೆ? ನಮಗೆ ಒಂದು 56 ಬ್ಯಾಗ್ಸ್ ಆಗ್ತದಂತೆ ಸರ್, ಯಾಕೆಂದ್ರೆ ನಾವು ಹಂತ ಹಂತವಾಗಿ ಮಾಡೋದ್ರಿಂದ ಸಣ್ಣ ಗಿಡಗಳಿಗೆ ಲಾಸ್ಟ್ ಇಯರ್ ನೆಟ್ಟಿದ್ ಉಂಟು ಸರ್, 2 ವರ್ಷದ ಕಾಫಿ ಗಿಡ ಉಂಟು ಸರ್, 4 ವರ್ಷದ ಉಂಟು, 6 ವರ್ಷದ ಉಂಟು, ಈಗ 8 ವರ್ಷದಿಂದ ಕಾಫಿ ತೋಟ ಮಾಡೋದ್ರಿಂದ ಅಷ್ಟೇ ಬರುತ್ತೆ ಸರ್ ನಮಗೆ 50 ಬ್ಯಾಗ್ಸ್ ಆಗುತ್ತೆ ಸರ್ ಎಲ್ಲ. ಕಾಳ್ಮೆಣಸು ಎಷ್ಟು ಸಿಗ್ತಾ ಇದೆ? ಕಾಳ್ಮೆಣಸು ಒಂದು 21 ಕೆಜಿ ಆಗುತ್ತೆ ಸರ್. ಇನ್ನು ಬರೋ ವರ್ಷಗಳಲ್ಲಿ ಹೆಚ್ಚಿಗೆ ಆಗುತ್ತೆ. ಮತ್ತೆ ನೀವು ಹಾಕಿರುವ ನಿಂಬೆ, ಕಿತ್ತಳೆ, ಮೂಸಂಬಿ, ಇನ್ನು ಬೇರೆ ಬೇರೆ ಎಲ್ಲ ಈಗ 2-3 ವರ್ಷ ಸರ್, ತುಂಬಾ ದೊಡ್ಡ ಗಿಡ ಅಲ್ಲ, ಬಟ್ಟು ಒಂದು 25 ಮಾತ್ರ 3 ವರ್ಷ ಆಯ್ತು ಸರ್. ಇನ್ನು 5 ವರ್ಷದ ಹಿಂದೆ ಹಾಕಿದ 3 ಗಿಡದಲ್ಲಿ ಫಸಲು ಕೊಡ್ತಾ ಇದೆ ಸರ್. ಜೊತೆಗೆ ಅರಿಶಿನ, ಶುಂಠಿ, ಸುವರ್ಣಗಡ್ಡೆ ಆದಿದಂತ ಸ್ವಲ್ಪ ಸ್ವಲ್ಪ ಹಾಕೊಂಡಿರ್ಬೇಕು ನಾವು. ಶುಂಠಿ ಮಾತ್ರ ಮನೆ ಬಳಕೆಗೆ ಅಷ್ಟೇ, ಇನ್ನ ಅದೆಲ್ಲ ಹಾಕಿಲ್ಲ. ಹೂವಿನ ಗಿಡಗಳು ಮಾತ್ರ ತುಂಬಾ ಇದೆ. ಹೂವಿನ ಗಿಡ ಕೆಲಸ ಮಾಡಕ್ಕೂ ಸರ್. ಎಂತೆಂತ ಹೂವಿನ ಗಿಡಗಳನ್ನ ಬೆಳೆದಿದೆ? ದಾಸವಾಳ ಒಂದು 25 ಕಲರಿನ ಗಿಡ ಇದೆ ಸರ್. ಆಂಟೋರಿಯಂ ಒಂದು 80 ಇದೆ ಸರ್. ಬೋಗನ್ ವಿಲ್ಲ ಅದೊಂದು 17 ಕುಂಡದಲ್ಲಿ ಹಾಕಿದ್ದೀನಿ ಸರ್. ಜೆರೇನಿಯಮ್ ಅದೇ ಚೆಟ್ಟಿ ಗಿಡ ಅಂತ ಹೇಳ್ತಾರೆ ಸರ್, ಅದೊಂದು 20 ಕಲರ್ ಇದೆ. ಜೆರೇನಿಯಮ್ ಅಲ್ಲಿ ಒಂದು ಬಳ್ಳಿ ಚೆಟ್ಟಿ ಅಂತ ಬರ್ತದೆ ಸರ್, ಅದೊಂದು 17 ಕಲರ್ ಇದೆ ಸರ್. ಡೇಲಿ ಒಂದು 22 ಕಲರ್ ಇರ್ಬೋದು ಸರ್. ಆಮೇಲೆ ವಾಟರ್ ಇಲ್ಲಿ ಒಂದು 16 ಕಲರ್ ಇದೆ ಸರ್. ಆಮೇಲೆ ಕಲರ್ ಎಲೆ ಅಂತ ಬರ್ತದೆ ಸರ್, ಅದೊಂದು 17 ಕಲರ್ ಅಲ್ಲಿ ಉಂಟು ಸರ್. ಆಮೇಲೆ ಕ್ರೋಟನ್ ಶೋ ಗಿಡಗಳು ಎಲ್ಲ ಉಂಟು ಸರ್. ವಿಶೇಷವಾದ ಸಂಗ್ರಹ ಮಾಡಿದಿರಿ ಅಂತ ನಾವು ತಿಳ್ಕೊಳ್ಳಬೇಕು ಅಲ್ವಾ? ಹೌದು ಸರ್. ನಾನೊಂದು ಸರ್ ಇಲ್ಲಿ ಮಾಡ್ತಾ ಎಷ್ಟೇ ತುಂಬಾ ಹತ್ತಿ ಮರಗಳು ಇದೆ ಸರ್. ಆ ಹತ್ತಿ ಮರದ ಹಣ್ಣಿನಿಂದ ಬಿದ್ದು ಅದು ಕೊಳತು ಅದರಿಂದ ಗೊಬ್ಬರ ಆಗುತ್ತೆ ಸರ್. ಆ ಗೊಬ್ಬರ ನಾನು ತಂದು ಬಿಟ್ಟು ನಾನು ಹೂವಿನ ಕುಂಡಗಳಿಗೆ ತುಂಬಿ ಹೂವಿನ ಗಿಡ ಬೆಳೆಸ್ತೀನಿ ಸರ್. ಮತ್ತೆ ನಾನು ಅನ್ನಕ್ಕೆ ಅಕ್ಕಿ ತೊಳಿತೀವಿ ಸರ್, ಆ ನೀರು ಸಹ ಚೆಲ್ಲಲ್ಲ ಸರ್. ತರಕಾರಿ ತೊಳೆದ ನೀರು ಸಹ ಚೆಲ್ಲಲ್ಲ, ಅದನ್ನೆಲ್ಲ ನಾನು ಹೂವಿನ ಗಿಡಗಳಿಗೆ ಹಾಕಿ ಕ್ರಿಮಿ ಕೀಟದಿಂದ ಸ್ವಲ್ಪ ರಕ್ಷಣೆ ಮಾಡಬಹುದು ಅಂತ ಹೇಳ್ತೀನಿ ಸರ್. ನಾವು ಆಲೋಚನೆ ಮಾಡಿದ್ರೆ ಏನೆಲ್ಲ ದಾರಿಗಳು ಸಿಗ್ತವೆ, ಏನೆಲ್ಲ ಉಪಾಯಗಳು ನಮ್ಗೆ ಹೊಳಿತವೆ. ಬೆಟ್ಟತೂರಿನಲ್ಲಿ ಸ್ವಂತ ಮನೆ ತರ ಮಾಡ್ಕೊಂಡಿದ್ರೆ ಹೇಗೆ? ನಾವು ತೋಟ ನಿರ್ವಹಣೆ ಮಾಡಿದ ಮೇಲೆ ಒಂದು ಸ್ವಂತ ಮನೆ ಮಾಡ್ಕೊಂಡಿದೀವಿ ಸರ್. ಯಾಕೆಂದ್ರೆ ನಾವು ಹೋಗಿ ಬರಕ್ಕೆ ಅಲ್ಲಿ ಇದಕ್ಕೆ ವಾಸಕ್ಕೆ ಮನೆ ಬೇಕಂತ ಹೇಳ್ಬಿಟ್ಟು. ಓಹೋ, ಇಲ್ಲಿ ಮಾದಾಪುರದಲ್ಲಿ ಕಂಪನಿಯವರು ಕೊಟ್ಟಿರೋ ಮನೆಯಲ್ಲಿದ್ದೀರಿ ಅಲ್ವಾ? ಹೌದು ಸರ್, ಹೌದು. ನಂಗೆ ಮೊದಲಿನಿಂದ ಆಸೆ ಇತ್ತು ಸರ್, ನಂಗೆ ಮದುವೆ ಆಗಿ ಈ ಕಾಫಿ ಉದ್ಯಮ ಕ್ಷೇತ್ರದಲ್ಲಿ ಬಂದ ಮೇಲೆ ನಮ್ಮದೇ ಒಂದು ಸ್ವಂತ ಮನೆ, ಸುತ್ತಲೂ ತೋಟ, ತೋಟದ ಸಣ್ಣದಾಗಿ ಹೂವಿನ ಗಿಡಗಳಿಂದ ಗಾರ್ಡನ್ ಇರುವಂತ ತುಂಬಾ ಆಸೆ ಇತ್ತು, ಅದು ನೆರವೇರಿದೆ ಸರ್. ವಾ ವಾ ವಾ, ನೋಡಿ ಹಾಗೆ ಆಕಾಶವಾಣಿಯಲ್ಲಿನೂ ಮಾತಾಡ್ಬೇಕನ್ನೋ ಒಂದು ಮನಸ್ಸು ಇತ್ತೇನೋ ಅಲ್ವಾ? ತುಂಬಾ ಇತ್ತು ಸರ್. ನಮ್ಮ ಸಜ್ಜದ ಕುಟುಂಬದ ಪಟ್ಟೆದಾರ್ ಅಂತ ಹೇಳ್ತಾರಲ್ಲ ಸರ್, ಶ್ರೀತ ಪುಟ್ಟಯ್ಯನವರು ಅಂತ ಸರ್, ಅವರು ಹೇಳ್ತಾ ಇದ್ರು ನೀನು ಟೌನ್ ಅಲ್ಲಿ ಹುಟ್ಟಿ ಬೆಳೆದ ಹುಡುಗಿ, ನೀನು ಸಂದರ್ಶನ ಕೊಡು, ನಿನ್ ಕೈಲ ಆಗತ್ತೆ, ನೀನ್ ಎಲ್ಲಾ ರೀತಿ ತೋಟ ನಿರ್ವಹಣೆ ಮಾಡಿದ್ಯಲ್ಲ, ನೀನು ಕೈಲ ಆಗತ್ತೆ ಮಾಡು ಅಂತ ಅವ್ರು ಹೇಳ್ತಿದ್ರು ಸರ್. ಕುಟುಂಬದ ಜನರಿಂದ ಸರ್ ಪ್ರೋತ್ಸಾಹ ಇತ್ತು ಸರ್, ಮಾಡಿ ಮಾಡಿ ಆಂಟಿ ನೀವು ಮಾಡಿ ಹಂಗ ಅಂತ ಹೇಳಿ. ಮುಂಚಿತವಾಗಿ ನಿಮ್ಮ ಸಂಖ್ಯೆ, ನಿಮ್ಮ ವಿಶೇಷ ವಿಚಾರಗಳು ಗೊತ್ತಾಗ್ಬಿಡಿದ್ರೆ ಎಷ್ಟೊತ್ತಿಗೆ ಪ್ರಸಾರ ಮಾಡ್ಬಿಡ್ತಿದ್ವಿ. ಆದ್ರೂ ನೀವೇ ನೇರ ಪ್ರಸಾರಕ್ಕೆ ಸಂಪರ್ಕ ಮಾಡಿ ಮಾತನಾಡಿದ್ದು ನಮಗೂ ಇಷ್ಟ ಆಯ್ತು. ನೀವು ಮಾತನಾಡುವಾಗ ಹೇಳಿದ ಸಂಗತಿಗಳು, ನಿಮ್ಮ ಜೊತೆಗೆ ಇಷ್ಟೊಂದು ಮಾತಾಡ್ಲಿಕ್ಕೂ ಅವಕಾಶ ಸಿಕ್ಕಂಗಾಯ್ತು, ಒಳ್ಳೇದ. ನಿಮ್ಮ ಯಜಮಾನ್ರು ಮಹೇಶ್ ಅವರು, ಅವರು ಏನು ಓದಿದ್ದು? ಅವರು ಬಿಕಾಂ ಓದಿದ್ರು. ನಿಮ್ದು ಬಿ ಎನ? ನಂದು ಬಿ ಎ. ಮಾಡಿದ್ರು ಸಸ್ಯಗಳ ಬಗ್ಗೆ ಸಾಕಷ್ಟು ಒಲವಿದೆ ಅಲ್ವಾ? ಒಲವಿದೆ ಸರ್. ಇಲ್ಲಿ ಬಂದ ಮೇಲೆ ಸರ್ ಅದೇ ಕಾರ್ಮಿಕರ ಕೆಲಸ ಮಾಡಿದ ನೋಡ್ಬಿಟ್ಟು ಇವ್ರು ಯಾವ ರೀತಿ ಮಾಡ್ತಾರೆ ಅಂತ ಖುಷಿ. ಆ ತರ ಇದರಲ್ಲಿ ಕ್ಯೂರಿಯಾಸಿಟಿಯಿಂದ ನಂಗೊಂದು ಆಸಕ್ತಿ ಮೂರ್ತ ಅಂತ ಹೇಳ್ಬೋದು ಸರ್. ನಂಗೆ ಅದೇ ಶಾಲೆಯಲ್ಲಿ ಕಲಿತಿದ್ದ ವಿದ್ಯೆ ನನ್ನ ಉದ್ಯೋಗಕ್ಕೆ ದಾರಿ ಮಾಡಿಕೊಡ್ತು ಸರ್. ಕಾರ್ಮಿಕರಿಂದ ಕಲಿತ ವಿದ್ಯೆ ನನ್ನ ತೋಟದ ಅನುಭವಕ್ಕೆ ಕಾರಣ ಆಯ್ತು ಸರ್. ನಿಜ. ಮಹೇಶ್ ಅವರು ಬಿಕಾಂ ಮಾಡಿದ್ರು ಕೃಷಿ ಬಗ್ಗೆ, ಪರಿಸರದ ಬಗ್ಗೆ ಒಲವು ಚೆನ್ನಾಗಿರ್ಬೇಕಲ್ವಾ? ಚೆನ್ನಾಗಿದೆ ಸರ್, ಅವರಿಗೂ ಚೆನ್ನಾಗಿದೆ. ನಾವು ಸಿಗ್ಲು ಸರ್ ಅದೇ ಕಾರ್ಮಿಕ ಅವರೊಟ್ಟಿಗೆ ಸರ್ ನಾವೆಲ್ಲ ಸೇರ್ಕೊಂಡು ಕೆಲಸ ಮಾಡ್ತೀವಿ. ಏನು ಬಹಳ ಇಷ್ಟಪಟ್ಟು ಕೈಮುಟ್ಟಿ ಕೆಲಸ ಮಾಡ್ತೀರಿ ನೀವು ಆಗ್ಲಿ ಮಹೇಶ್ ಅವರಾಗ್ಲಿ? ಕಾರ್ಮಿಕ ಒಬ್ಬ ಇದ್ರೆ ಸರ್ ಕೃಷ್ಣ ಅಂತ ಹೇಳಿ, ನಮ್ಮ ತೋಟಕ್ಕೆ ಬಂದಾಗ ಅವ್ನು ಹೇಳ್ತಾನೆ ಅಯ್ಯರೇ ಇಂಥದ್ ಮಾಡಿ ಇಂಥದ್ ಮಾಡಿ ಅಂತ ಅವನ ಅನುಭವ ಇರೋದನ್ನ ಹೇಳ್ಕೊಡ್ತೀವಿ ಸರ್. ಅವನ ಸ್ವತಃ ಖರ್ಚಿನಲ್ಲಿ 2 ತೆಂಗಿನ ಗಿಡ ಅವನೇ ಸ್ವತಃ ಅವನ ಸ್ವಂತ ಖರ್ಚಿನಲ್ಲಿ 2 ತೆಂಗಿನ ಗಿಡ ತಂದು ಅವನೇ ನೆಟ್ಟಿದ್ದು ಸರ್ 2 ವರ್ಷ. ನನ್ನ ಎಷ್ಟು ಇದು ಅಯ್ಯರೇ ಅಂತ ಹೇಳ್ಬಿಟ್ಟು ಅವನ ಸ್ವಂತ ದುಡ್ಡಿನಲ್ಲಿ 2 ತೆಂಗಿನ ಗಿಡ ತೆಗೆದುಕೊಟ್ಟೇನೆ ಸರ್ ಅವನು. ನೀವು ಅಲ್ಲಿಗೆ ಹೋದಾಗ ಬಹಳ ಇಷ್ಟಪಟ್ಟು ಏನೇನು ಕೆಲಸಗಳನ್ನು ಮಾಡ್ತೀರಿ ಇಬ್ರು ಗಂಡ ಹೆಂಡತಿ? ಕಚ್ಚಡ ಉಳಿತೀವಿ ಸರ್, ಕಂಬ ಚಿಗುರು ತೆಗಿತೀವಿ, ಕಾಫಿ ಕುಯ್ತೀವಿ, ಮತ್ತೆ ಅಡ್ಡ ಚಿಗುರು ತೆಗಿತೀವಿ ಸರ್. ಓ, ಎಲ್ಲಾ ಕೆಲಸಗಳನ್ನು ಮಾಡ್ತೀರಿ? ಅಲ್ವಾ, ಸಾಧ್ಯ ಆದ್ರೆ ಏಣಿ ಸಿಕ್ಕರೆ ಮರ ಹತ್ತಿ ಅಲ್ಲಿನ ಮರ ಕಪಾತನು ಮಾಡ್ತೀರಿ? ಅದು ಸಹ ಮಾಡ್ತಾರೆ, ಎಲ್ಲ ಮಾಡ್ಬೋದು ಸರ್. ನನಗೆ ಎಲ್ಲಾ ಸಹ ಈ ಎಲ್ಲಾ ಗಿಡಗಳ ಬಗ್ಗೆ ಅನುಭವ ಆಯ್ತು ಸರ್. ಯಾಲಕ್ಕಿದ ಬಗ್ಗೆ ಮತ್ತೆ ಅನುಭವ ಇರ್ಲಿಲ್ಲ ಸರ್ ಇಷ್ಟು ವರ್ಷ ಗಂಟ. ಈ ವರ್ಷದಿಂದ ಯಾಲಕ್ಕಿ ಯಾವ ರೀತಿ ಕುಯ್ಯೋದನ್ನ ಗೊತ್ತಿರ್ಲಿಲ್ಲ ಸರ್. ಬೆಟ್ಟತೂರು ಗ್ರಾಮದಲ್ಲಿ ನಮ್ಮ ಮಹಿಳೆಯರದ ಒಂದು ಸಂಘ ಇದೆ ಸರ್. ಯಾಲಕ್ಕಿ ಬುಡದಿಂದ ಒಂದು ಕೊತ್ತು ಅಂತ ಹೇಳ್ತಾರೆ ಸರ್, ಕಾಯಿ ಬಿಡುವಂತ ಉದ್ದ ಕೊತ್ತು, ಅದನ್ನ ತಕೊಂಡು ಹೋಗಿ ನಮ್ಮ ಸಂಘದಲ್ಲಿ ಸದಸ್ಯರಂತ ಕೇಳ್ಕೊಂಡು ಯಾವ ರೀತಿ ಕುಯ್ಯೋದು ಏನಂತ ಹೇಳಿ ಕೇಳಿಬಿಟ್ಟು ಈ ವರ್ಷದಿಂದ ಯಾಲಕ್ಕಿ ಕುಯ್ದೀನಿ ಸರ್. ಯಾಲಕ್ಕಿ ಗಿಡಗಳು ಎಷ್ಟು ಹಾಕಿದ್ರಿ ಸರ್? ಒಂದ್ 50 ಬುಡ ಇರ್ಬೋದು, ತುಂಬಾ ಏನಿಲ್ಲ ಸರ್. ಒಂದ್ 2-3 ಕೆಜಿ ಆಗ್ತಿತ್ತು ಸರ್. ಈ ವರ್ಷ ಸ್ವಲ್ಪ ಫಸ್ಟ್ ಜಾಸ್ತಿ, ಒಂದ್ 5 ಕೆಜಿ ಆಗ್ಬೋದು. ಆಗ್ಲಿ ಆಗ್ಲಿ, ಕೆಲವೊಂದ್ ಕಡೆ 100-200 ಗ್ರಾಮ್ ಸಿಗಲ್ಲ, ನೀವು 4-5 ಕೆಜಿ ಅಂದ್ರೆ ಏನು ಕಡಿಮೆ ಅಲ್ಲ? ತುಂಬಾ ಏನಿಲ್ಲ ಸರ್. ಹೌದು, ಕೆಲವೊಂದ್ಸರಿ ನೋಡಿದ್ವಲ್ಲ 4,000 ರೂಪಾಯಿ ತನಕ ಬೆಲೆ ಹೋದಾಗ, ಆಗ ಒಂದೊಂದ್ 100-100 ಗ್ರಾಮಿಗೂ ಏನಪ್ಪ ಇಷ್ಟೊಂದು ಬೆಲೆ ಅಂತ ಅನ್ಸುತ್ತೆ. ಸಿಗೋ ಜಾಗವನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ತದಿರಿ ನಿಮ್ಮ ತೋಟದಲ್ಲಿ ಅಲ್ವಾ? ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದೀವಿ ಸರ್. ಮತ್ತೆ ನಾನು ಮಾಡಿದಂತ ಗಿಡಗಳನ್ನು ಸರ್ ನಾನು 1-8 ಇಷ್ಟಿಗೆ ಕೊಟ್ಟಿದ್ದೀನಿ ಸರ್. ಸುಮಾರು ನಿಂಬೆ ಕೊಟ್ಟಿನಿ, ಕಾಫಿ ಕೊಟ್ಟಿನಿ, ಮೂಸಂಬಿ ಗಿಡ ಕೊಟ್ಟಿನಿ, ನಮ್ಮ ಫ್ರೆಂಡ್ಸ್ ಗಳಿಗೂ ಸರ್ ಕೊಟ್ಟಿದ್ದೀನಿ ಸರ್. ಅವ್ರು ಸಹ ಹೂವಿನ ಗಿಡ ಕೊಡ್ತಾರೆ ನನಗೆ, ನಾನು ಸಹ ಕೊಟ್ಟು. ಈ ನನ್ನ ತಂಗಿ ಕೊಡ್ನೋಣ ದಿನೇಶ್ ಅಂತ, ಅವರು ಒಳ್ಳೆ ಉತ್ತಮ ಕೃಷಿಕರು ಸರ್. ಅವರಿಗೆ ಒಂದು 5 ವರ್ಷದ ಹಿಂದೆ ಒಂದು 4 ನಿಂಬೆ ಗಿಡ ಕೊಟ್ಟಿದ್ದೆ ಸರ್. ಅದ್ರಲ್ಲಿ ತುಂಬಾ ಇಳುವರಿ ಬಿಡ್ತಾ ಇದೆ ಅಂತ ಹೇಳ್ತಾರಲ್ಲ ಸರ್, ಅದು ಒಂದು ಖುಷಿ ಕೊಡುತ್ತೆ ಸರ್ ನನಗೆ. ಅಲ್ಲ, ಕೆಲವೊಬ್ರು ಹೇಳ್ತಾರೆ ನಾವೇನ್ ಹಾಕಿದ್ರು ಸರಿ ಬರಲ್ಲ ಅಂತ, ಆದ್ರೆ ನಿಮ್ಮಂತವ್ರು ಹಾಕಿದ್ ಎಲ್ಲದೂ ಚೆನ್ನಾಗ್ ಬಂದಿದೆ ನೋಡಿ. ಹೌದೌದು, ಪ್ರೀತಿ ಮತ್ತೆ ನಾವು ತೊಡಸ್ಕೊಳ್ಳುವ ರೀತಿ ನೀತಿ ಇದೆಯಲ್ಲ, ಅದು ಕೆಲಸ ಮಾಡುತ್ತೆ. ಮತ್ತೆ ಈ ಮನೆಯಲ್ಲಿ ಇರುವಂತ ಎಳ್ಳರಿಂದ ವೈನ್ ತಯಾರಿಸ್ಕೊಂತೀನಿ, ಕೊಡ್ತೀನಿ. ಇನ್ನು ಸುಮಾರು ನಮ್ಮ ಸ್ವಂತ ನೆನ್ಸುಗಳಿಗೆ ಏನ ಫಂಕ್ಷನ್ ಇದ್ರೆ ಸ್ವತಃ ನಾನೇ ತಯಾರಿಸಿ ಕೊಡ್ತೀನಿ. ಓಹೋ, ಈ ಕಡೆ ಉದ್ಯೋಗ ಮಾಡ್ತಾ ಮಾಡ್ತಾ ಕೃಷಿ ಸಂಪರ್ಕ ಇಟ್ಕೊಂಡು ನಿಧಾನಕ್ಕೆ ತೋಟವನ್ನು ಅಭಿವೃದ್ಧಿ ಪಡಿಸ್ತಾ ಹೋಗ್ತದ್ರಿ. ಕುತೂಹಲ ಇದೆ ನಿಮ್ಗೆ, ಆಸಕ್ತಿ ಇದೆ, ಇನ್ನೂ ಮಾಡ್ಬೇಕು ಇನ್ನೂ ಮಾಡ್ಬೇಕು ಅನ್ನೋ ಒಂದು ಹಂಬಲ ಇದೆ ಅಲ್ವಾ? ತುಂಬಾ ಖುಷಿಕರ ಆಗಿ ಮುಂದುವರಿಬೇಕಂತ ಆಸೆ ಇದೆ ಸರ್. ಇನ್ನು 2 ವರ್ಷ ಮಾತು ಸರ್ ಇಲ್ಲಿ ಸ್ವಯಂ ರೀತಿ ತಗೊಂಡು ಇನ್ನು ತೋಟದಲ್ಲಿ ಇನ್ನು ತೊಡಗಿಸ್ಕೊಳ್ಳಂತ ಇದೀವಿ ಸರ್. ಆ ಕಡೆಗೆ ಎಳಿತಾ ಇದೆ ಅಲ್ವಾ? ಇಲ್ಲಿನ ಮನಸ್ಸು ಇಲ್ಲಿದ್ದಾಗ ಅಲ್ಲಿನ ಮನಸ್ಸು ಅಂತ ಹೇಳ್ತಾರೆ ಸರ್. ಆಗ್ತದ ನಮ್ಗೆ ಎಳಿತಾ ಇರುತ್ತೆ ಸರ್. ಬೆಟ್ಟತ್ತೂರು ಗ್ರಾಮದಲ್ಲಿ ತುಂಬಾ ಅನುಭವಿ ಇರುವ ರೈತರು ಇದ್ರೆ ಸರ್, ತುಂಬಾ ಕಷ್ಟ ಪಡ್ತಾರೆ ಸರ್. ನಮ್ಮ ಬೆಟ್ಟತ್ತೂರು ಅನ್ನೋ ಗ್ರಾಮ ತುಂಬಾ ಕುಗ್ರಾಮ ಸರ್. ಒಂದು ಸಮತಟ್ಟಾದ ಜಾಗ ಅಲ್ಲ ಸರ್, ಬೆಟ್ಟ ಗುಡ್ಡಗಳಿಂದ ಕೂಡಿದ ಜಾಗ. ವಯಸ್ಸಾದವರೇ ಇರಲ್ಲ ಸರ್. ವಾಸ ಇರುವ ಮನೆಯಿಂದ ಬಸ್ಸಿಗೆ ಹೋಗ್ಬೇಕಂದ್ರೆ ಒಂದು 3-4 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಸರ್. ಸಮತಟ್ಟ ಜಾಗ ಆದ್ರೆ ಪರವಾಗಿಲ್ಲ, ವಯಸ್ಸಾದವರು ಹೋಗೋ ತುಂಬಾ ಕಷ್ಟ ಪಡ್ತಾರೆ ಸರ್. ಅದೆಲ್ಲ ಈ ಕೊರೋನಾದಿಂದಾಗಿ ಬಸ್ಸಿನ ಸಂಪರ್ಕನೂ ಇರಲಿಲ್ಲ ಸರ್, ಈಗ ಬಸ್ಸಿನ ಸಂಪರ್ಕ ಇದೆ ಸರ್. ಈಗ ಕೃಷಿಗೆ ಬಂದ ಮೇಲೆ ಕೆಲವೊಂದ್ಸರಿ ಲೆಕ್ಕಾಚಾರನೂ ಹಾಕ್ತಿರ್ತೀರಿ, ನಾವು ಹಾಕಿದ ಬಂಡವಾಳ ಎಷ್ಟು, ವಾಪಸ್ ಎಷ್ಟು ಬಂತು ಅಂತ ಅನ್ಕೊಂಡು? ಈಗ ಬಂಡವಾಳ ಹಾಕಿದ್ರೆ ಸರ್ ಈಗ ನಿಧಾನವಾಗಿ ಅದರಿಂದ ಸಿಗುವಂತ ಉತ್ಪತ್ತಿಯಿಂದ ನಮಗೆ ಅಲ್ಲಿ ತೂಗ್ಬೋದು ಸರ್. ಕೈಯಿಂದಲೇ ಸ್ವಲ್ಪ ಖರ್ಚಾಗತ್ತೆ, ಆದ್ರೂ ಗಿಡಗಳಲ್ಲ ಸರ್ ನಮಗೆ ಈಗ. ನಿಜ, ಬರೋ ದಿನಗಳಲ್ಲಿ ಇನ್ನು ಹೆಚ್ಚಿಗೆ ಆಗುತ್ತೆ ಮುಂದೆ ಬರೋ ದಿನಗಳಲ್ಲಿ ನಮ್ಮ ಖರ್ಚು ಸ್ವಲ್ಪ ಸರಿ ತೂಗ್ಬೋದು ಸರ್. ಇನ್ನು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಇದ್ದಂಗೆ ಆಗುತ್ತೆ ಆಗುತ್ತೆ. ಆಮೇಲೆ ನೀವು ಈ ಕಡೆಗೆ ಪೂರ್ಣ ಬಂದ್ಬಿಟ್ರಂತೂ ಇನ್ನೂ ಅನುಕೂಲವೇ. ಹೌದು ಸರ್, ನೀರೆಲ್ಲ ಚೆನ್ನಾಗಿದೆ ಸರ್. ಕೆರೆ ತೋಡಿದೀವಿ, ಯಾಕೆಂದ್ರೆ ನಾವು ಇಲ್ಲಿ ಇದ್ರಿಂದ ನಮಗೆ ಸ್ಪ್ರಿಂಕ್ಲರ್ ಮಾಡಕ್ಕಾಗಲ್ಲ ಸರ್. ಅದಕ್ಕೆ ಅಲ್ಲಿ ಹೋದ ಮೇಲೆ ನಾವು ಸ್ಪ್ರಿಂಕ್ಲರ್ ಮಾಡುವ ವ್ಯವಸ್ಥೆ ಮಾಡ್ಕೊಂಡಿದೀವಿ ಸರ್. ಸರಿನೇ ಸರಿನೇ. ನಮ್ಮ ವಿದ್ಯಾವಂತ ಸಮುದಾಯಕ್ಕೆ, ನಮ್ಮ ಯುವತಿಯರಿಗೆ ನಿಮ್ಮ ಹಿತವಚನ ಏನು? ನಮಗೆ ಆ ಕೆಲಸನೂ ಬೇಕು ಸರ್. ಈ ನಾವು ಉದ್ಯೋಗದಲ್ಲಿ ಇದ್ರು ಸರ್ ನಮ್ಮ ಸ್ವಂತದ ಕೃಷಿ ಜಮೀನಲ್ಲಿ ಕೆಲಸ ಮಾಡ್ಬೇಕು ಸರ್. ಯಾಕೆಂದ್ರೆ ನಾವು ಆ ಕೆಲಸ ಏನು ಪರ್ಮನೆಂಟ್ ಅಲ್ಲ ಸರ್. ನಮಗೆ ಅಲ್ಲಿಂದ ಬಿಟ್ಟ ಮೇಲೆ ನಾವು ನಾಡಿಗೆ ಬರಬೇಕು ಸರ್. ನಾವು ಅಲ್ಲಿಂದ ಬಂದ ಮೇಲೆ ಈ ನಗರ ಪ್ರದೇಶದಲ್ಲಿ ಸರಿಯಾಗಿ ಗಾಳಿ ಬೆಳಕು ಯಾವ್ದು ಇರಲ್ಲ ಸರ್. ನಾವು ಅದಕ್ಕಿಂತ ಹಳ್ಳಿಲಿ ಬಂದ್ರೆ ಮರ ಗಿಡಗಳಿಂದ ಬರುವಂತಹ ಗಾಳಿ, ಜಲದಿಂದ ಪ್ರತಿಯಾಗುವ ನೀರು, ಅದರಿಂದ ಕುಡಿಯೋದು, ಒಳ್ಳೆಯ ಗಾಳಿಯ ಸೇವನೆ ಎಲ್ಲ ನೋಡ್ತೀವಿ ಸರ್. ನಾವು ನಗರ ಪ್ರದೇಶಕ್ಕಿಂತ ನಮಗೆ ಹಳ್ಳಿಯ ಜೀವನ ಎಷ್ಟು ಒಳ್ಳೇದು ಅಂತ ಅನ್ಸುತ್ತೆ ಸರ್. ನೋಡಿ, ಅದು ಒಂದು. ಮತ್ತೆ ಕೃಷಿ ಜೊತೆಗೆ ಕೆಲಸ ಮಾಡ್ತಾ ಮಾಡ್ತಾ ಹೋದ್ರೆ ಏನೆಲ್ಲ ಅನುಕೂಲಗಳು? ಅನುಕೂಲಗಳು ಉಂಟು ಸರ್. ಮತ್ತೆ ನಮಗೆ ಬೇರೆ ಆಲೋಚನೆ ಬರಲ್ಲ ಸರ್. ನಾವು ಕೆಲಸ ಮಾಡೋದಕ್ಕೆ ಕೃಷಿಯಲ್ಲೇ ತೊಳ್ಕೊಂಡು ನಮ್ದು ಇಂಥ ಕೆಲಸ ಆಗ್ಬೇಕು, ಇಂಥದೇ ಮಾಡ್ಬೇಕು, ಬೇರೆ ರೀತಿ ಆ ಕೆಟ್ಟ ಆಲೋಚನೆಗಳೇ ಬರಲ್ಲ ಸರ್. ನಾವು ಕೆಲಸ ತೊಳ್ದಿಸ್ಕೊಂಡ್ರೆ ಸಮಯ ಹೋಗಿದ್ದ ಗೊತ್ತಾಗೋದಿಲ್ಲ, ಸಮಯ ಹೋಗೋದೇ ಗೊತ್ತಾಗಲ್ಲ ಸರ್. ಹೌದು, ಬಹಳ ಚೆನ್ನಾಗಿ ಮಾತಾಡಿದ್ರಿ. ಪದವೀಧರರಾಗಿ ಪತಿ ಪತ್ನಿಯರು ಆಸಕ್ತಿಯಿಂದ ಕೃಷಿಯಲ್ಲಿ ತೊಡಸ್ಕೊಂಡಿದ್ರಿ, ಜಮೀನನ್ನ ಅಭಿವೃದ್ಧಿ ಪಡಿಸ್ತಾ ಹೋಗ್ತದ್ರಿ, ಆನಂದವನ್ನು ಇಟ್ಕೊಂಡಿದ್ರಿ, ಇದು ಬಹಳ ಮುಖ್ಯವಾದ ಸಂಗತಿ. ತಾವು

ಸುದ್ದಿ ಜಂಪೆ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ. ಸುದ್ದಿ ಜೊಂಪೆ ಓದ್ತಾ ಇರೋ ಕಾನಡ್ಕ ಡೀನ ದೇವಯ್ಯ. ಜೊಂಪೆ ಮುಖ್ಯಾಂಶಗ. ಬಾಲ್ಯಾವಸ್ಥೆ ಮತ್ತೆ ಕಿಶೋರಾವಸ್ಥೆನ ಕಾರ್ಮಿಕ ಸಮೀಕ್ಷೆ ನಡೆಸೋಕ್ಕೂ ಎಡಿಸಿ. September 25 ಫಿಟ್ ಇಂಡಿಯಾ ಸ್ವಾತಂತ್ರ್ಯ ಓಟ. ಜೊಂಪೆನ ವಿವರ. ಯುವ ಕಾರ್ಯ ಹಂಗೆ ಕ್ರೀಡಾ ಸಚಿವಾಲಯ, ನೆಹರು ಯುವ ಕೇಂದ್ರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಂಗೆ ಚೆಂಬು ಭಗವಾನ್ ಸಂಘ ಇವರ ಕೂಡುಕೂಟಲಿ ಸ್ವಾತಂತ್ರ್ಯ 75 ಅಮೃತ ಮಹೋತ್ಸವ ಆಚರಣೆ ಪ್ರಯುಕ್ತ September 25 ಸಾಯಂಕಾಲ 3:30 ಫಿಟ್ ಇಂಡಿಯಾ ಸ್ವಾತಂತ್ರ್ಯ ಓಟ ಜಂಬಾರ ಸಂಪಾಜಿ ಚೆಕ್ ಪೋಸ್ಟ್ಲಿ ಚಾಲನೆ ಸಿಕ್ಕಿದೆ. ಕೇಂದ್ರ ಸರ್ಕಾರದ ಮಾರ್ಗಸೂಚಿನಂಗೆ ಜಿಲ್ಲೆಯಲ್ಲಿ ಬಾಲ್ಯಾವಸ್ಥೆ ಮತ್ತೆ ಕಿಶೋರಾವಸ್ಥೆನ ಕಾರ್ಮಿಕರನ್ನ ಗುರುತಿಸುವಂಗೆ ಸಂಬಂಧಪಟ್ಟ ಇಲಾಖೆನ ಅಧಿಕಾರಿಗಳಿಗೆ ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜು ಮೊಗವೀರ ಅವು ನಿರ್ದೇಶನ ಕೊಟ್ಟು. ಮಡಿಕೇರಿನ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಯಲ್ಲಿ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದವು ಕಾರ್ಮಿಕ ಇಲಾಖೆಯಿಂದ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳ ಸುತ್ತಲೂ ಬರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಆದಿವಾಸಿಗ, ಅಲ್ಪಸಂಖ್ಯಾತರ, ಕೊಳಗೇರಿ ಕುಟುಂಬ ಮತ್ತೆ ಸಮುದಾಯಗಳಿರುವ ಗ್ರಾಮಗಳಲ್ಲಿ 12 ಗ್ರಾಮ ಪಂಚಾಯಿತಿಗಳನ್ನ ಗುರುತಿಸಿ ಅಂಗಡಿ ಮತ್ತೆ ವಾಣಿಜ್ಯ ಸಂಸ್ಥೆನ ಸಮೀಕ್ಷೆ ಮಾಡುವೆ. ಜಿಲ್ಲೆಯಲ್ಲಿ ಕೃಷಿ ಆಧಾರಿತ ಕೆಲಸಗಳಿಗೆ ಹೆಚ್ಚಿನ ಅವಕಾಶ ಇದ್ದು ಕೃಷಿ ವಾಣಿಜ್ಯ ಆಧಾರಿತ ಉತ್ಪನ್ನಗಳನ್ನು ಉತ್ಪಾದಿಸಿ ರಫ್ತು ಮಾಡುವಂಗೆ ಹಾಕುತ್ತ ಜಿಲ್ಲಾಧಿಕಾರಿಯವು ಹೇಳ್ದು. ವಾಣಿಜ್ಯ ಮತ್ತೆ ಕೈಗಾರಿಕಾ ಮಂತ್ರಾಲಯ, ಕೈಗಾರಿಕಾ ಮತ್ತೆ ವಾಣಿಜ್ಯ ಇಲಾಖೆ ಹಿಂಗೆ ಬೇರೆ ಬೇರೆ ಸಂಸ್ಥೆಗಳ ಕೂಡುಕೂಟಲಿ ಮಡಿಕೇರಿನ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಸಭಾಬಾಡಿಲಿ ಆಜಾದಿ ಕಾ ಅಮೃತ್ ಮಹೋತ್ಸವ ಜಂಬಾರದ ಪ್ರಯುಕ್ತ ಇಂದು ಏರ್ಪಾಡಾಗಿದ್ದ ಜಿಲ್ಲಾ ಮಟ್ಟದ ರಫ್ತುದಾರರ ಸಮಾವೇಶ ಮತ್ತೆ ರಫ್ತು ಉತ್ಪನ್ನಗಳ ವಸ್ತು ಪ್ರದರ್ಶನಕ್ಕೆ ಚಾಲನೆ ಕೊಟ್ಟು ಮಾತಾಡಿದೆ. ಜಿಲ್ಲೆಯಲ್ಲಿ ಆಹಾರ ಉತ್ಪನ್ನಗಳಿಗೆ ಭಾರಿ ಬೇಡಿಕೆ ಇದ್ದು ಇದನ್ನು ಹೆಚ್ಚು ಉತ್ಪಾದಿಸಿ ರಫ್ತು ಮಾಡುವಂಗೆ ಹಾಕುತ್ತ ಜಿಲ್ಲಾಧಿಕಾರಿ ಚಾರ್ಲತ್ ಸೋಮಲ್ ಅವು ತಿಳಿಸಿದರು. ಹಂಗೆ ಜಿಲ್ಲೆಯಲ್ಲಿ ಕಾಫಿ, ಕರಿಮೆಣಸು, ಏಲಕ್ಕಿ, ಬಾಳೆ ಹಿಂಗೆ ಬೇರೆ ಬೇರೆ ಕೃಷಿ ಮತ್ತೆ ವಾಣಿಜ್ಯ ಬೆಳೆ ಬೆಳೆದವೆ. ಇದನ್ನ ಮತ್ತಷ್ಟು ರಫ್ತು ಮಾಡುವಷ್ಟರ ಮಟ್ಟಿಗೆ ಅಭಿವೃದ್ಧಿ ಸಾಧಿಸೋಕೂತ ಹೇಳ್ದು. ಕೊಡಗು ಜಿಲ್ಲೆಯಲ್ಲಿ September 27 ಮತ್ತೆ 29 ಎಸ್ಎಸ್ಎಲ್ಸಿ ಪೂರ್ವಕ ಪರೀಕ್ಷೆ ನಡೆದಿದೆ. ಈ ನಿಟ್ಟಿನಲ್ಲಿ ಕೊಡಗು ಜಿಲ್ಲೆಯ 4 ಪರೀಕ್ಷಾ ಕೇಂದ್ರಗಳಲ್ಲಿ ನಡುವ ಪರೀಕ್ಷೆನ ಲಾಯ್ಕಲ್ಲಿ ನಡೆಸಿಕೆ ಹಂಗೆ ಪಾವಿತ್ರತೆ ಕಾಪಾಡುವ ನಿಟ್ಟಿನಲ್ಲಿ ಪರೀಕ್ಷಾ ಕೇಂದ್ರದ 200 ಮೀಟರ್ ಸುತ್ತಳತಿನ ಜಾಗನ ನಿರ್ಬಂಧಿತ ಜಾಗತ ಘೋಷಿಸಿದ್ದು ಸುತ್ತಮುತ್ತಲು ಇರುವ ಎಲ್ಲಾ ಜೆರಾಕ್ಸ್ ಅಂಗಡಿಗಳನ್ನ ಪರೀಕ್ಷಾ ದಿನದಂದು ಮುಚ್ಚಕುತ್ತ ಜಿಲ್ಲಾಧಿಕಾರಿ ಚಾರ್ಲತ ಸೋಮಲ್ ಅವು ತಿಳಿಸಿದರು. ಮಕ್ಕಳ ಕಲ್ಯಾಣ ಕ್ಷೇತ್ರದಲ್ಲಿ ಕಡಿಮೆ ತೆರಳೆ 5 ವರ್ಷಗಳವರೆಗೆ ಒಳ್ಳೆ ಕೆಲಸ ಮಾಡಿದವಕ್ಕೆ ₹25,000 ಇನಾಮು ಮತ್ತೆ ಪ್ರಶಸ್ತಿ ಪತ್ರ. ಹಂಗೆ ಸಂಸ್ಥೆಗಳಿಗೆ ತಲಾ ₹1,00,000 ಇನಾಮು ಮತ್ತೆ ಪ್ರಶಸ್ತಿ ಪತ್ರನ ಮಕ್ಕಳ ದಿನಾಚರಣೆ ದಿನ ಕೊಟ್ಟು ಗೌರವಿಸುವೆ. ಈ ನಿಟ್ಟಿನಲ್ಲಿ 2021-22 ಸಾಲಿನ ಪ್ರಶಸ್ತಿಗೆ ನಿಗದಿಪಡಿಸಿದ ಅರ್ಜಿ ನಮೂನೆಗಳನ್ನ ಉಪನಿರ್ದೇಶಕರು, ಮಹಿಳಾ ಮತ್ತೆ ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರನ್ನ ತಕ್ಕಂಡು ತುಂಬಿಸಿದ ಅರ್ಜಿಗಳನ್ನ ಮಕ್ಕಳ ಅಭಿವೃದ್ಧಿ ಇಲಾಖೆಗೆ October 11 ತಲುಪಿಸಕ್ಕು. ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ 2021 ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆ ಹಂಗೆ ಪ್ರವಾಸೋದ್ಯಮ ಪಾಲುದಾರರೊಟ್ಟಿಗೆ ನಡೆಸುತ್ತಿದ್ದು ಇದರ ಅಂಗವಾಗಿ ಕೊಡಗು ಜಿಲ್ಲೆಯ ಮಡಿಕೇರಿ ರಾಜಸೀಟ್ಲಿ September 27 ಬೆಳಗ್ಗೆ 10 ಕೊಡಗು ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದಂಗೆ ಮುಕ್ತ ಚಿತ್ರಕಲಾ ಸ್ಪರ್ಧೆ ಏರ್ಪಾಡಾಗುತ್ತು. 3-10 ವರ್ಷದೊಳಗಿರುವ, 11-15 ವರ್ಷದೊಳಗಿರುವ ಹಂಗೆ 16 ವರ್ಷಕ್ಕೂ ಮೇಲ್ಪಟ್ಟ ಎಲ್ಲವಕ್ಕೂ ಅವಕಾಶ ಇದ್ದದೆ. ಹೆಚ್ಚಿನ ವಿವರಕ್ಕೆ ಪ್ರವಾಸೋದ್ಯಮ ಇಲಾಖೆನ ಸಂಪರ್ಕಿಸಕ್ಕು. 7ನೇ ಹೊಸಕೋಟೆ ಗ್ರಾಮದ ಬಜೆಕೋಡಿ ನಿಧಿ ಇವು ಮೈಸೂರು ವಿಶ್ವವಿದ್ಯಾನಿಲಯದಿಂದ 2020-21 ಘಟಿಕೋತ್ಸವ ಕನ್ನಡ ಎಂಎ ಶಾಸನಶಾಸ್ತ್ರ ವಿಭಾಗದಲ್ಲಿ ಚಿನ್ನದ ಪದಕನ ಪಡ್ಕೊಂಡಳು. ಇವು ಬಜೆಕೋಡಿ ವಿನೋದ್ ಅವರ ಧರ್ಮಪತ್ನಿ. ಜಿಲ್ಲೆಯಲ್ಲಿ ಇಂದು 33 ಹೊಸ COVID-19 ಪ್ರಕರಣ ದೃಢ ಆಗುತ್ತು. 27 ಪ್ರಕರಣಗ RT-PCR ಹಂಗೆ 6 ಪ್ರಕರಣಗ ಆರ್ಪಿಡ್ ಆಂಟಿಜೆನ್ ಪರೀಕ್ಷೆಯಿಂದ ದೃಢ ಆಗುತ್ತು. ಜಿಲ್ಲೆಯ ಒಟ್ಟು COVID-19 ಪ್ರಕರಣಗಳ ಸಂಖ್ಯೆ 34,705 ಆಗಿದ್ದು ಕಳೆದ 24 ಗಂಟೆಗಳ ಸಮಯದಲ್ಲಿ 16 ಜನ ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆ ಆಗಿದ್ದು ಸದ್ಯ 615 ಸಕ್ರಿಯ ಪ್ರಕರಣಗಿದ್ದು ಯಾವುದೇ ಸತ್ತ ವರದಿ ಆತ್ಲೆ. ಕಂಟೈನ್ಮೆಂಟ್ ವಲಯದ ಸಂಖ್ಯೆ 52 ಆಗುತ್ತು. ಜಿಲ್ಲೆಯಲ್ಲಿ ಕೋವಿಡ್ ಪಾಸಿಟಿವಿಟಿ ದರ .05 ಆಗುತ್ತಿದ್ದ ಜಿಲ್ಲಾಧಿಕಾರಿ ಚಾರ್ಲತ ಸೋಮಲ್ ಅವು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಾಹಿತ್ಯ ಹಾಗೂ ಸಂಸ್ಕೃತಿ ಇಲಾಖೆ ಅಕಾಡೆಮಿ ಮಡಿಕೇರಿ.